ಶೃಂಗಾರ ಸಮುದ್ರ ಕೆ ತೆರೆ ಶೃಂಗಾರ ನೀರಿಗೆ ನೈ ದಿಲೆ ನೀರಿಗೆ ನೈ ದಿಲೆ ನೀರಿಗೆ ನೈ ದಿಲೆ ಶೃಂಗಾರ ಮುಂದಿನದಾಗಿ ಪುರಂದರ ದಾಸರ ಒಂದು ಹಾಡನ್ನು ಕೇಳೋಣ ಈ ಹಾಡನ್ನು ಹಾಡಲಿದ್ದಾರೆ ಮಜರ್ ಅಲಿ ಖಾನ್ ರವರು ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಮೂಲಗ್ರ ಪರಿಯಂತ ಮುಳ್ಳು ಕೂಡಿದಂತೆ ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಮೂಲಗ್ರ ಪರಿಯಂತ ಮುಳ್ಳು ಕೂಡಿದಂತೆ ಜಾಲಿಯ ಮರದಂತೆ ಬಿಸಿಲಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ತಿನ್ನಲು ಫಲವಿಲ್ಲ ಬಿಸಿಲಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ತಿನ್ನಲು ಫಲವಿಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತಿರುತ್ತೀರೆ ಜಾಲಿಯ ಮರದಂತೆ ಷಡ್ರ ಸನ್ನವನಿಕಿದರೆ ನಾರುವ ದುರ್ಗಂಧ ಓದೀತೆ ಊರ ಹಂದಿಗೆ ಷಡ್ರ ಸನ್ನವನಿಕಿದರೆ ನಾರುವ ದುರ್ಗಂಧ ಓದೀತೆ ಘೋರ ಪಾಪಿಗೆ ತತ್ವ ಜ್ಞಾನವು ಬೋಧಿಸೆ ಘೋರ ಪಾಪಿಗೆ ತತ್ವ ಜ್ಞಾನವು ಬೋಧಿಸೆ ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ ಜಾಲಿಯ ಮರದಂತೆ ಕರೆಯೊಳು ದುರ್ಜನರು ಮೂಲಗ್ರ ಪರ್ಯಂತ ಮುಳ್ಳು ಕೂಡಿದಂತೆ ಜಾಲಿಯ ಮರದಂತೆ ತನ್ನಿಂದ ಉಪಕಾರ ಇನಿತಾದರೂ ಇಲ್ಲ ಬಿನ್ನಣದ ಮಾತಿಗೆ ಕೊನೆಗಿಲ್ಲವೋ ತನ್ನಿಂದ ಉಪಕಾರ ಇನಿತಾದರೂ ಇಲ್ಲ ಬಿನ್ನಣದ ಮಾತಿಗೆ ಕೊನೆಗಿಲ್ಲವೋ ಅನ್ನಕ್ಕೆ ಸೇರಿದ ಕುನ್ನಿಮಾನವರಂತೆ ಅನ್ನಕ್ಕೆ ಸೇರಿದ ಕುನ್ನಿಮಾನವರಂತೆ ಇನ್ನಿವರ ಕಾರ್ಯ ವಿಠಲ ಇನ್ನಿವರ ಕಾರ್ಯವೋ ಪುರಂದರ ವಿಠಲ ಜಾಲಿಯ ಮರದಂತೆ ಕರೆಯೊಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿದಂತೆ ಜಾಲಿಯ ಮರದಂತೆ ಒಂದು ಏಕಪಾತ್ರ ಅಭಿನಯವನ್ನು ಕೇಳೋಣ. ಏಕಪಾತ್ರ ಅಭಿನಯ ಮಾಡಲಿದ್ದಾರೆ ಪ್ರಸಾದ್ ಎಸ್ ಆರ್ ಅವರು. ಸಂದರ್ಭ: ಮಹಾಭಾರತ ಯುದ್ಧದಲ್ಲಿ ಕೌರವರು ಮತ್ತು ಪಾಂಡವರು ನೇನು ಕೊನೆಯ 18ನೆಯ ದಿನದಲ್ಲಿ ಯುದ್ಧವನ್ನ ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ. ಕೌರವರು ಸೋತು ಎಲ್ಲರೂ ಕೂಡ ನಾಶವನ್ನ ಹೊಂದಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ದುರ್ಯೋಧನ ಮಾತ್ರ ಒಬ್ಬನೇ ಉಳ್ಕೊಂಡಿರ್ತಾನೆ. ಅವನು ಪಾಂಡವರಿಗೆ ಎದುರಿ ವೈಶಂಪಾಯನ ಸರೋವರದಲ್ಲಿ ಔತ್ಕೊಂಡು ಕುಳಿತಿರ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಭೀಮ ಆ ಸುದ್ದಿಯನ್ನು ತಿಳಿದ ಕ್ಷಣದಲ್ಲಿ ಆ ಸರೋವರದ ಬಳಿ ಹೋಗಿ ಅವನನ್ನು ಬೈದು ಬಂಗಿಸುವ ಒಂದು ಸಂದರ್ಭವನ್ನು ನಾನು ಅಭಿನಯಿಸುತ್ತಿದ್ದೇನೆ. ಈ ಬಂಡ ನನ್ನ ಧ್ವನಿಯನ್ನು ಕೇಳದೆ ಈ ನೀರಿನಿಂದ ಹೊರಬರುವುದಿಲ್ಲ. ಇವನಿಗೆ ನಾನೇ ಸರಿ. ಎಲೆಲವೋ ಭರತ ಕುಲ ಕಳಂಕ, ನಿನ್ನನ್ನೇ ನಂಬಿದ್ದ ಗುರು ಹಿರಿಯರನ್ನು ಅಕ್ಷೋಹಿಣಿ ಸೈನ್ಯವನ್ನು ಬಲಿಗೊಟ್ಟು ನೀನು ಮಾತ್ರ ಏಡಿಯಾಗಿ ಅವಿತು ಕುಳಿತಿರುವೆಯಾ? ನೀಚ ಅಧಮ, ಬಾರೋ ಬಾ, ಎಲ್ಲಿ ಅವಿತು ಕುಳಿತಿರುವೆ? ಒಂಟಿ ಬಟ್ಟೆಯಲ್ಲಿದ್ದ ದ್ರೌಪದಿಯನ್ನು ದರ ದರನೆ ಎಳೆತಂದು ತುಂಬಿದ ಸಭೆಯಲ್ಲಿ ಮಾನಭಂಗ ಮಾಡಲು ಪ್ರಯತ್ನಿಸಿದೆಯಲ್ಲ, ಆ ನಿನ್ನ ಗರ್ವ ಈಗ ಎಲ್ಲಿ ಹೋಯಿತು? ಅತಿರಥರು ಮಹಾರಥರು ಸೇರಿ ಬಾಲಕ ಅಭಿಮನ್ಯುವನ್ನು ಕೊಂದ ಆ ನಿನ್ನ ಧೈರ್ಯ ಈಗ ಏನಾಯಿತು? ಸಂಧಿಗೆಂದು ಬಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದೆ ನೀನೊಬ್ಬ ರಾಜಾದಿ ರಾಜನೆನಿಸಿದರೂ ಒಬ್ಬ ಅಲ್ಪನಂತೆ ವರ್ತಿಸಿದೆಯಲ್ಲ. ಬಾರೋ ದುರ್ಯೋಧನ, ಬಾ, ಯುದ್ಧಭೂಮಿ ಸಿದ್ಧವಾಗಿದೆ. ಅನೀತಿ ಅಧರ್ಮ ಅನ್ಯಾಯಗಳಿಂದ ಮೆರೆದ ಆ ನಿನ್ನ ದೌರ್ಜನ್ಯ ಈಗ ಏನಾಯಿತು? ಬಾರೋ ಬಾ, ಯುದ್ಧ ಭೂಮಿ ಸಿದ್ಧವಾಗಿದೆ. ಮುಂದಿನದಾಗಿ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ಭಾವಗೀತೆಯನ್ನು ಕೇಳೋಣ. ಭಾವಗೀತೆಯನ್ನು ಹಾಡುತ್ತಿದ್ದಾರೆ ಲೀಲಾ ಅವರು. ಕಾಯೇ ನಿನ್ನಲ್ಲ ಕಳೆ ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ. ನಿನ್ನಲ್ಲ ಗಳೆದ ನಮ್ಮ ಕರುಣೆಯಿಂದ ಕಾಯೆ, ಕೆಜೆ ಜ್ಯೋತಿ ಅವರಿಂದ ಒಂದು ಜಾನಪದ ಗೀತೆಯನ್ನು ಕೇಳೋಣ. ಅಣ್ಣ ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ, ಅಣ್ಣ ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ. ಗೌರಿ ಹಬ್ಬಕ್ಕೆ ಕರಿಯಾದಂತ ಬಂಡೀಲಿ ಬರುತ್ತಾನೆ, ಅಣ್ಣ ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ, ಅಣ್ಣ ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ. ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ. ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ, ಅಣ್ಣ ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ. ಗೌರಿ ಹಬ್ಬಕ್ಕೆ ಕರಿಯ ಕಂತ ಬಂಡೇಳಿ ಬರುತ್ತಾನೆ ಅಣ್ಣ ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ ಅಣ್ಣ ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ ಅಣ್ಣ ಬರುತ್ತಾನೆ ನನ್ನ ಅಣ್ಣ ಬರುತ್ತಾನೆ. ಈಗ ಮುಂದಿನದಾಗಿ ಸಮೂಹ ಗಾನದಲ್ಲಿ ಒಂದು ಭಾವಗೀತೆಯನ್ನು ಕೇಳೋಣ. ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರು. ಿಯುಗಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗದ ಸಾಹಸ ಸಾರುತ್ತಿರುವ ಶಾಸನ ಗಣ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗದ ಸಾಹಸ ಸಾರುತ್ತಿರುವ ಶಾಸನ ಗಣ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಶೀಲ ನುಡಿಯ ಲೋಕಾಮೃತ ಸೀಮೆಯೇ ಭೀಮಾಕ್ಷರ ನಿರ್ಮಾಕ್ಷರ ಮನದುದಾರ ಮಹಿಮೆಯೇ ಭೀಮಾಕ್ಷರ ನಿರ್ಮಾಕ್ಷರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಬೆಯ ತೆನೆ ಬಳುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇದುವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಚುಂಚ ಶೃಂಗ ಅಂಧರ ಕಲಾ ತಂಡ ಶೃಂಗೇರಿ ಚಿಕ್ಕಮಗಳೂರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರು ಮಜಾರ್ ಅಲಿ ಖಾನ್, ಎಚ್ ಸಿ ಮಂಜುನಾಥ್, ಲೀಲಾ ಮತ್ತು ಜ್ಯೋತಿಯವರು. ಕಾರ್ಯಕ್ರಮದ ಸಂಯೋಜನೆ ಮತ್ತು ಕೀಬೋರ್ಡ್ ಸಹಕಾರವನ್ನು ನೀಡಿದವರು ಎಸ್ ಪಿ ಜಯಣ್ಣ ಅವರು. ತಬಲಾ ಸಹಕಾರ ಕೆ ಎನ್ ಮೋಹನ್ ಕುಮಾರ್ ಅವರು. ಕಾರ್ಯಕ್ರಮ ಕೇಳಿದ ಎಲ್ಲರಿಗೂ ನಮಸ್ಕಾರಗಳು. ಯುವವಾಣಿ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ,